ಈಗ ನಾ ಬೇರೆ ಏನಾರ ಕಲ್ಟಿವೇಶನ್ ಮಾಡ್ತೀನಿ ಅಂದ್ರೆ ಮಳೆ ಬರುತ್ತೆ. ಈಗಲೇ ನವಂಬರ್ಗುನು ಏನ್ ಹೇಳ್ತಿದ್ದಾರೆ, ಮಳೆ ಬರುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದು ಮುಗಿದ್ಮೇಲೆ ಇನ್ನು ಡಿಸೆಂಬರ್ ಜನವರಿ ಇನ್ನೇನು ಬೇಸಿಗೆ ಬಂತು, ಬೇಸಿಗೆಯಲ್ಲಿ ನಾನು ಮಳೆ ಆಧರಿಸ್ಕೊಂಡು ಏನು ಬೆಳೆಯೋಕ್ಕಾಗತ್ತೆ, ಏನು ಬೆಳೆಯೋಕ್ಕಾಗಲ್ಲ. ಯಾವುದೇ ರೈತರು ಯಾವುದೇ ರೀತಿ ಆತಂಕ ಪಡಬಾರದು, ಇದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಆಮೇಲೆ ಇವತ್ತು ಅಧಿಸೂಚನೆಯಲ್ಲಿ ಇದೆ, ಯಾವುದೇ ಒಬ್ಬ ಸಾಲಗಾರನು ರೈತರಿಗೆ ಹಿಂಸೆ ಮಾಡಬಾರ್ದು. ಒಂದು ಬ್ಯಾಂಕ್ ಆಗಲಿ, ಸಹಕಾರ ಸಂಘ ಆಗಲಿ, ಅಥವಾ ಬಡ್ಡಿ ಸಾಲದೊನೆ ಆಗಲಿ, ಇನ್ನೊಂದಾಗಲಿ ಮತ್ತೊಂದಾಗಲಿ, ಸರ್ಕಾರ ನಮ್ಮ ಜೊತೆಗಿರುತ್ತೆ ಅನ್ನೋ ಒಂದು ನಂಬಿಕೆ ಇಟ್ಕೋಬೇಕು. ಮುಂದಿನ ದಿನಗಳಲ್ಲಿ ನಾವೇನೇನು ಮಾಡಬೇಕು ಅದನ್ನು ಮಾಡ್ಕೊಂಡು, ಅದೇ ಸ್ಥಿತಿಲಿ ಪ್ರಕೃತಿನೂ ನಮ್ದು ನೋಡ್ತಾ ಇರುತ್ತೆ, ಅದನ್ನು ನಮಗೆ ಸಹಕಾರ ಮಾಡೇ ಮಾಡುತ್ತೆ, ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು, ಆತಂಕ ಒಳಭಾಗಬಾರ್ದು ಅಷ್ಟೆ. ಒಳ್ಳೇದು ಸುರೇಶ್ ಅವರೇ, ತಾವು ಇದುವರೆಗೂ ತಮ್ಮ ಒಂದು ಕೃಷಿ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೂ ತೆಂಗಿನಕಾಯಿ ಕೃಷಿ ಹಾಗೂ ಮೆಕ್ಕೆಜೋಳ ಕೃಷಿ ಈ ಕುರಿತು ಚನ್ನಗಿರಿ ತಾಲೂಕು ದೇವರಹಳ್ಳಿ ಗ್ರಾಮದ ಸುರೇಶ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಎಚ್ಎಂ ಮಹೇಶ್. ಈಗ ಶಿವಮೊಗ್ಗ ಕೃಷಿ ಮಾರುಕಟ್ಟೆಯ ಪೇಟೆ ಧಾರಣೆ, ಇಂದಿನ ಪೇಟೆ ಧಾರಣೆ ಈ ರೀತಿ ಇದೆ. ಬೆಟ್ಟೆ ಅಡಿಕೆ ಕ್ವಿಂಟಲ್ಗೆ 36,499 ರೂಗಳಿಂದ 55,569, ಗೊರಬಲು ಅಡಿಕೆ ಕ್ವಿಂಟಲ್ಗೆ 18,900 ರೂಗಳಿಂದ ಗರಿಷ್ಠ 32,909, ರಾಶಿ ಅಡಿಕೆ ಕ್ವಿಂಟಲ್ಗೆ ಕನಿಷ್ಠ 31,138 ಗರಿಷ್ಠ 48,609, ಸರಕು ಅಡಿಕೆ ಕ್ವಿಂಟಲ್ಗೆ ಕನಿಷ್ಠ 60,113 ಗರಿಷ್ಠ 88,716, ಉದ್ದಿನ ಬೇಳೆ ಕ್ವಿಂಟಲ್ಗೆ 11,800 ಗರಿಷ್ಠ 16,000, ಮೆಣಸಿನಕಾಯಿ ಕ್ವಿಂಟಲ್ಗೆ ಕನಿಷ್ಠ 15,000 ಗರಿಷ್ಠ 25,000, ಹೆಸರುಬೇಳೆ ಕ್ವಿಂಟಲ್ಗೆ 10,500 ಕನಿಷ್ಠ ಗರಿಷ್ಠ 11,000, ಹುರುಳಿಕಾಳು ಕ್ವಿಂಟಲ್ಗೆ ಕನಿಷ್ಠ 6,000 ಗರಿಷ್ಠ 7,800, ಜೋಳ ಕ್ವಿಂಟಲ್ಗೆ ಕನಿಷ್ಠ 3,000 ಗರಿಷ್ಠ 4,800, ರಾಗಿ ಕ್ವಿಂಟಲ್ಗೆ ಕನಿಷ್ಠ 3,800 ಗರಿಷ್ಠ 4,500, ಹುಣಸೆಹಣ್ಣು ಕ್ವಿಂಟಲ್ಗೆ 1,089 ರೂಗಳಿಂದ 13,509, ತೊಗರಿ ಬೇಳೆ ಕ್ವಿಂಟಲ್ಗೆ 15,300 ರೂಪಾಯಿಂದ 16,500, ಗೋಧಿ ಕ್ವಿಂಟಲ್ಗೆ ಕನಿಷ್ಠ 3,700 ಗರಿಷ್ಠ 4,300. ಕೆಳಗರೆ ಇದುವರೆಗೂ ಶಿವಮೊಗ್ಗ ಕೃಷಿ ಮಾರುಕಟ್ಟೆಯ ಪೇಟೆ ಧಾರಣೆ ಕೇಳಿದಿರಿ. ಈಗ ಭದ್ರಾವತಿ ತಾಲೂಕು ಅರಬಿಳಿಚಿಯ ಶ್ರೀಮತಿ ತಿಮ್ಮಮ್ಮ ಮತ್ತು ತಂಡದವರಿಂದ ಬಾಗಿಲ ಪೂಜೆ. ಕರಣೇಶ ಕೊಡವ ದೇಗ ಸ್ವಾಮಿ ಕೊಡವ ನಾಗರ ಸುತ್ತನೆ ಸರಪಣಿ ಸುರವನ್ನೆ ಗೆಜ್ಜೆ ನಾ ಕೊಡವೆ ಸುರವನ್ನೆ ಗೆಜ್ಜೆ ನಾ ಕೊಡವೆ ಸುರವನ್ನೆ ಗೆಜ್ಜೆ ನಾ ಕೊಡವೆ ಗೆಜ್ಜೆ ನಾ ಕೊಡವೆ ತಂಗಮ್ಮ ನೀ ತಡದ ಬಾಗಿಲ ಬಿಡಬೇಗ ನೀ ತಡದ ಬಾಗಿಲ ಬಿಡಬೇಗ ನೀ ತಡದ ಬಾಗಿಲ ಬಿಡಬೇಗ ನಾಗರ ಸುತ್ತೆಣ್ಣೆ ಸರಪಣಿ ಸುರವನ್ನೆ ಗೆಜ್ಜೆ ನನಗಂಟ ಸುರವನ್ನೆ ಗೆಜ್ಜೆ ನನಗಂಟ ಸುರವನ್ನೆ ಗೆಜ್ಜೆ ನನಗಂಟ ವನ್ನೆ ಗೆಜ್ಜೆ ನನಗಂಟ ಅಣ್ಣಯ್ಯ ನೀ ಕೊಡವಾದೇನ ಕರಣೇಶ ಕರಣೇಶ ನೀ ಕೊಡವದೇನ ಕರಣೇಶ ತಿಳಿದವಲ್ಲೆ ಅನ್ನ ತಂಗಿ ನಿನಗೇನ ಬೇಕು ನನಗೇಳೆ ನಿನಗೇನ ಬೇಕು ನನಗೇನ ಬೇಕು ನನಗೇಳೆ ನಿನಗೇನ ಬೇಕು ನನಗೇಳೆ ನಾನೇ ಹುಟ್ಟಿದರೆ ಭೂಮಂಡಲ ಆಳಲಿ ಎನ್ನಟೆ ನನಗೆ ಕೊಡಲೆ ನನಗೆ ಕೊಡಬೇಕು ಎನ್ನುಟ್ಟಿರ ನನಗೆ ಕೊಡಬೇಕು ನನಗೆ ಕೊಡಬೇಕು ಅಣ್ಣಯ್ಯ ನೀ ಕೊಡವಾದೇನ ಕರಣೇಶ ಕೊಡವಾದೀಗ ಕರಣೇಶ ನೀ ಕೊಡವಾದೀಗ ಕರಣೇಶ ಚಪ್ಪರ ಸಾಸಿ ಚಪ್ಪರ ಸಾಸಿ ಚಪ್ಪರದಲ್ಲಿರುವ ಸವಿ ಸಾಸಿ ಚಪ್ಪರದಲ್ಲಿರುವ ಸಭಿ ಸಾಕ್ಷಿ ಚಪ್ಪರದಲ್ಲಿರುವ ಸಭಿ ಸಾಕ್ಷಿ ಪುರದಲ್ಲಿರುವ ಸಭಿ ಸಾಕ್ಷಿ ತಂಗಮ್ಮ ನನ್ನ ಮಗಳ ನಿನಗೆ ಕೊಡತೇನೆ ನನ್ನ ಮಗಳ ನಿನಗೆ ಕೊಡತೇನೆ ನನ್ನ ಮಗಳ ನಿನಗೆ ಕೊಡತೇನೆ ನನ್ನ ಮಗಳ ನಿನಗೆ ಕೊಡತೇನೆ ಅಂದರ ಅಂದರ ಸಾಕ್ಷಿ ಅಂದ್ರ ಭೂತ ಸಾಕ್ಷಿ ಅಂದರದಲ್ಲಿರುವ ಸಭೆ ಸಾಕ್ಷಿ ಅಂದರದಲ್ಲಿರುವ ಅಂದರದಲ್ಲಿರುವ ಸಭೆ ಸಾಕ್ಷಿ ಅಂದರದಲ್ಲಿರುವ ಸಭೆ ಸಾಕ್ಷಿರುವ ಸಭೆ ಸಾಕ್ಷಿ ತಂಗಮ್ಮ ನನ್ನ ಮಗಳ ನಿನಗೆ ಕೊಡತೇನೆ ನನ್ನ ಮಗಳ ನಿಮಗೆ ನಿನಗೆ ಕೊಡತೇನೆ ನನ್ನ ಮಗಳ ನಿನಗೆ ಕೊಡತೇನೆ ಗಿಣಿಯಾಡವೆ ನೀಲಮ್ಮ ತಡೆ ಮೇಲೆ ಗಿಣಿಯಾಡವೆ ಗುಡಿಯಾಗೆ ನೌಲಾಡವೆ ನೀಲಮ್ಮ ತಡಿ ಮೇಲೆ ಗಿಣಿಯಾಡವೆ ಗುಡಿಯಾಗೆ ನೌಲಾಡವೆ ನೀಲಮ್ಮ ತಡೆ ಮೇಲೆ ಗಿಣಿ ಗುಡಿಯಾಗೆ ನೌಲಾಡವೆ ನೀಲಮ್ಮ ತಡಿ ಮೇಲೆ ಗಿಣಿಯಾಡವೆ ಗಿಣಿಯಾಡವೆ ನೌಲಾಡವೆ ನೀಲವನ ತಡೆ ಮೇಲೆ ಗಿಣಿಯಾಡವೆ ನೌಲಾಡವೆ ನೀಲವನ ಗುಡಿಯಾಲೆ ಗಿಣಿಯಾಡವೆ ಅಂದಲದಿಲಯ್ಯ ನೆರಿಗೆ ಪೂಜಾರಣ್ಣ ಬಂದಿ ಮೇಲೆ ಮಾನಿ ಸರೋದ ನೌಲಾಡವೆ ನೀಲವನ ತಡಿ ಮೇಲೆ ಗಿಣಿಯಾಡವೆ ತಡೆ ಮೇಲೆ ಗಿಣಿಯಾಡವೆ ನೌಲಾಡವೆ ನೀಲವನ ತಡಿ ಮೇಲೆ ಗಿಣಿಯಾಡವೆ ಹೀಗೆ ಬಿಸಲವ್ವ ಕೂಸು ಸಣ್ಣದವ್ವ ಮೌಲಾಗೆ ಬರಲಾರೆ ನೌಲಾಡವೆ ನೀಲವನ ತಡಿ ಮೇಲೆ ಗಿಣಿಯಾಡವೆ ನೌಲಾಡವೆ ನೀಲವನ ತಡೆ ಮೇಲೆ ಗಿಣಿಯಾಗೆ ನೌಲಾಡವೆ ನೀಲವನ ನೆರಿಗಾಗೆ ಗಿಣಿಯಾಡವೆ ಆನೆ ಮಾಲಾಗೆ ಬರಲಾರೆ ನೀಲವ್ವ ವಾಪಿಸಿ ಗೆಳೆಯರಿಗೆ ನೌಲಾಡವೆ ನೀಲವನ ನೆರಿಗಾಗೆ ಗಿಣಿಯಾಡವೆ ಹಾಗೆ ನೌಲಾಡವೆ ನೀಲವನ ತಡೆ ಮೇಲೆ ಗಿಣಿಯಾಡವೆ ನೌಲಾಡವೆ ನೀಲವನ ತೊಡಿ ಮೇಲೆ ಗಿಣಿ ಆಡೇ ಕೊಳ್ಳೇನೆ ಸುತ್ತ ಬೇರೆ ನನ್ನ ಪಾವಳಿ ನೋಲಾಡವೆ ನೀಲೋನ ನೆರಿಗಾಗೆ ಗಿಣಿ ಆಡವೆ ನೋಲಾಡವೆ ನೀಲೋನ ತೊಡೆ ಮೇಲೆ ಗಿಣಿ ಆಡಿಯಾಗೆ ನೋಲಾಡವೆ ನೀಲೋನ ನೆರಿಗಾಗೆ ಗಿಣಿ ಆಡವೆ ಗಿಣಿಯಾಡವೆ ನನ್ನ ಪೊಳಿ ಬಾರು ಮಂದಿರುವ ಮಗುನ ಸರೇ ನೋಲಾಡವೆ ನೀಲೋನ ತೊಡಿ ಮೇಲೆ ಗಿಣಿಯಾಡೆ ನೋಲಾಡವೆ ನೀಲೋನ ತೊಡೆ ಮೇಲೆ ಗಿಣಿಯಾಡವೆ ನೋಲಾಡವೆ ನೀಲೋನ ತೊಡಿ ಮೇಲೆ ಗಿಣಿಯಾಡವೆ ಹತ್ತಿರುವ ಮಗುನ ಸರೇ ಗುಡಿಯಾಗೆ ನೋಲಾಡವೆ ನೋಲಾಡವೆ ನೀಲೋನ ನರಿಗಳ ಗಿಣಿಯಾಡವೆ ಸರಮಲ್ಲಿಗೆ ನನ್ನ ಸರಗೆದಿಗೆ ನದಿ ಪುರುಷರ ಸರ ನೋಲಾಡವೆ ನೀಲೋನ ನಡಿ ಮೇಲೆ ಗಿಣಿಯಾಡವೆ ನೋಲಾಡವೆ ನೀಲೋನ ತೊಡೆ ಮೇಲೆ ಗಿಣಿಯಾಗೆ ನೋಲಾಡವೆ ಡಿ ಮೇಲೆ ಗಿಣಿಯಾಡವೆ ಸರ್ವರತ್ನ ನೀಲವ ಒಪ್ಪಿಸಿಗೆ ಹರಿಕೆಯಾಗೆ ನೋಲಾಡವೆ ನೀಲವನ ಡಿ ಮೇಲೆ ಗಿಣಿಯಾಡವೆ ಇಲ್ಲ ಒಂದು ಹೂವಿಗೆ ಮುನಿರೆ ಹೂವಿನ ರಾಶಿಯ ಬಡೆ ಮಂದಿರಾಗೆ ನೋಲಾಡವೆ ನೀಲವನ ತಡಿ ಮೇಲೆ ಗಿಣಿಯಾಡವೆ ನೋಲಾಡವೆ ತೊಡೆ ಮೇಲೆ ಗಿಣಿಯಾಗೆ ನೋಲಾಡವೆ ನೀಲೋನ ತೊಡಿ ಮೇಲೆ ಗಿಣಿಯಾಗೆ ರಾಶಿ ಗುರಿ ಒಂದೇ ನೀಲವ ಬಡವೆ ಪೇಯ ಗುಡಿಯಾಗೆ ನೋಲಾಡವೆ ನೀಲೋನ ತೊಡಿ ಮೇಲೆ ಗಿಣಿಯಾಗೆ ನೋಲಾಡವೆ ನೀಲೋನ ತೊಡೆ ಮೇಲೆ ಗಿಣಿಯಾಗೆ ನೋಲಾಡವೆ ನೀಲೋನ ತೊಡಿ ಮೇಲೆ ಗಿಣಿಯಾಗೆ ರಾಶಿ ಗುಡೆ ಮುಂದೆ ನೀಲವ ನೋಲಾಡವೆ ನೀಲವನ ತಡಿ ಮೇಲೆ ಗಿಣಿಯಾಡವೆ ನೋಲಾಡವೆ ನೀಲವನ ತೊಡೆ ಮೇಲೆ ಗಿಣಿಯಾಗೆ ನೋಲಾಡವೆ ನೀಲವನ ತೊಡಿ ಮೇಲೆ ಗಿಣಿಯಾಡ ನೀರಿಗೆ ಚಳ್ಳರ ಬೆಳಿಗೆ ಚಳ ತೊಡಿ ಮೇಲೆ ಗಿಣಿಯಾಗೆ ನೋಲಾಡವೆ ನೀಲೋನ ತೊಡೆ ಮೇಲೆ ಗಿಣಿಯಾಗೆ ನೋಲಾಡವೆ ನೀಲೋನ ತೊಡಿ ಮೇಲೆ ಗಿಣಿಯಾಡವೆ ತಾಯ ಬಿಸಲಿಗೆ ನೀಲೋನ ಸಾಲಿನ ಕಾವೆಯಾಗೆ ನೋಲಾಡವೆ ನೀಲೋನ ತೊಡಿ ಮೇಲೆ ಗಿಣಿಯಾಗೆ ನೋಲಾಡವೆ ನೀಲೋನ ತೊಡೆ ಮೇಲೆ ಗಿಣಿಯಾಗೆ ತೊಡಿ ಮೇಲೆ ಗಿಣಿಯಾಡ ನೀರಿಗೆ ಚಳ್ಳರ ಬೆಳಿಗೆ ಚಳ್ಳಿ ನಾಯ ಬೇಸಾಲಿಗೆ ನೋಲಾಡವೆ ನೀಲೋನ ತೊಡಿ ಮೇಲೆ ಗಿಣಿಯಾಡ ಕಾಯ ಬಿಸಲಿಗೆ ನೀಲೋನ ಮತ್ತೆ ನಾಣ್ಯವೆ ಕಾವೆ ನೋಲಾಡವೆ ನೀಲೋನ ತೊಡಿ ಮೇಲೆ ಗಿಣಿಯಾಡ ನೋಲಾಡವೆ ತೊಡೆ ಮೇಲೆ ಗಿಣಿಯಾಗೆ ನೋಲಾಡವೆ ನೀಲೋನ ತೊಡಿ ಮೇಲೆ ಗಿಣಿಯಾಗೆ ನೋಲಾಡವೆ ನೀಲೋನ ತೊಡೆ ಮೇಲೆ ಗಿಣಿಯಾಗೆ ನೋಲಾಡವೆ ನೀಲೋನ ತೊಡಿ ಮೇಲೆ ಗಿಣಿಯಾಗೆ ಒಂದು ಬಂಡರಿಗೆ ಮನೋದಲ್ಲ ಬಂಡರ ಆಸೆಯ ಗೋಡೆ ಮಂದೆ ನೋಲಾಡವೆ ನೀಲೋನ ತೊಡಿ ಮೇಲೆ ಗಿಣಿಯಾಗೆ ನೋಲಾಡ ಲಾಡೆ ಮೇಲೆ ಗಿಣಿಯಾಗೆ ನಾವು ಲಾಡೇವೆ ನೀಲವನ ತಡಿ ಮೇಲೆ ಗಿಣಿಯಾಡೆ ರಾಶಿ ಗುಡಿ ಮುಂದೆ ನೀಲವ ಧಾರೇಟೆ ನಾವು ಲಾಡೇವೆ ನೀಲವನ ತಡಿ ಮೇಲೆ ಗಿಣಿಯಾಗೆ ನಾವು ಲಾಡೇವೆ ನೀಲವನ ತಡೆ ಮೇಲೆ ಗಿಣಿಯ. ಇದುವರೆಗೂ ಭದ್ರಾವತಿ ತಾಲೂಕು ಅರಬಿಳಿಚಿಯ ಶ್ರೀಮತಿ ತಿಮ್ಮಮ್ಮ ಮತ್ತು ತಂಡದವರಿಂದ ಬಾಗಿಲ ಪೂಜೆ ಕೇಳಿದಿರಿ.